ಪ್ರಗತಿಪರ ರೈತ, ಜನಪದ ಕಲಾವಿದ, ಹುಕ್ಕೇರಿ ತಾಲೂಕು ಅಮ್ಮಡಗಿ ಗ್ರಾಮದ ಹಿರಿಯ ರೈತರಾದ ರಾಯಪ್ಪ ಲಕ್ಷ್ಮಣ್ ಡಂಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೌಳೆಯನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ರೈತರ ಬದುಕು ಸಾಕಷ್ಟು ಸವಾಲುಗಳಿಂದ ಕೂಡಿದೆ. ಹೀಗಾಗಿ ಕೃಷಿಯನ್ನು ಬಿಟ್ಟು ಸಾಕಷ್ಟು ಜನ ವಿಮುಖರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರೋದು, ನೀರಿನ ಅಂಶ ಕಡಿಮೆ ಆಗಿರುವಂಥದ್ದು, ಮತ್ತು ಈಗ ರಾಸಾಯನಿಕಗಳ ಅಂಶ ಜಾಸ್ತಿಯಾಗಿ ಮಣ್ಣಿನಲ್ಲಿ ಸತ್ವ ಕಡಿಮೆ ಆಗಿದೆ. ಹೀಗಾಗಿ ಮೊದಲು ಎಕರೆಗೆ ಸಾಕಷ್ಟು ಬೆಳೀತಾ ಇದ್ರು, ಈಗ ಒಂದು ಎಕರೆ ಎರಡು ಎಕರೆ ಇದ್ದರೆ ಜೀವನ ನಡೆಯೋದು ಭಾಳ ಕಷ್ಟದ. ಹೀಗಾಗಿ ಎತ್ತಿಲ್ಲ, ದನಗಳ ಸಾಕಣೆ ಇಲ್ಲ, ಕಡಿಮೆ ಆಗಿದೆ. ಹೀಗಾಗಿ ಮತ್ತಷ್ಟು ಭೂಮಿಗೆ ತೊಂದರೆ, ಸಾವಯವ ಗೊಬ್ಬರ ಇಲ್ಲದೇ ಮತ್ತೆ ಸೊರಗ್ತಾ ಇದೆ. ಹೀಗಾಗಿ ಒಂದಕ್ಕೊಂದು ಪೂರಕವಾಗಿ ಸಾಕಷ್ಟು ರೈತ ಬಾಂಧವರು ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ರೈತ ಬಾಂಧವರಿಗೆ ವಿಜ್ಞಾನಿಗಳ ಸಹಕಾರ ತೆಗೆದುಕೊಂಡು ಬೆಳೆ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಂಡು ಬೆಳೆಯಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಉತ್ತಮ ಬೆಳೆ ಬೆಳಿಬಹುದು. ಆ ನಿಟ್ಟಿನೊಳಗೆ ಪ್ರಯತ್ನ ಸಾಗಬೇಕಾಗಿದೆ. ಇಸ್ರೇಲ್ನಂಥ ಒಂದು ಮಾದರಿ ಇಟ್ಕೊಂಡ್ರೆ ಅಲ್ಲಿ ನೋಡ್ರಿ, ಒಂದು ಎಕರೆಗೆ 50 ಚೀಲ 100 ಚೀಲ ಗಟ್ಟಲೆ ದಾಸ್ತಾನುಗಳನ್ನು ಬೆಳೀತಾರೆ. ಅದರ 1/10 ಆದರೂ ನಾವು ಬೆಳಲಿಕ್ಕೆ ಸಾಧ್ಯ ಆದರೆ ನಮ್ಮ ರೈತ ಬಾಂಧವರ ಜೀವನ ಚಲೋ ಆಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ಪ್ರಯತ್ನ ಸಾಗ್ತಾ ಇರಬೇಕು ಅಂಥೇಳಿ ಆಸೆ ಮಾಡ್ತಾ, ನಮ್ಮ ಜೊತೆಗೆ ಹುಕ್ಕೇರಿ ತಾಲೂಕು ಅಮ್ಮಣಗಿ ಗ್ರಾಮದ ಒಬ್ಬ ಹಿರಿಯ ರೈತರಿದ್ದಾರೆ, 80 ವರ್ಷದ ರಾಯಪ್ಪ ಲಕ್ಷ್ಮಣ್ ಡಂಗಿಯವರು. ಅವರು ತಮ್ಮ ರೈತಾಪಿ ಜೊತೆಗೆ ಜನಪದ ಸಂಸ್ಕೃತಿಯಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಸಾಕಷ್ಟು ಹಳ್ಳಿ ಭಾಗದ ಜನರಿಗೆ ಹಾಡುಗಳನ್ನು, ಭಜನೆಗಳನ್ನು, ರಿವಾಯತ್ ಪದಗಳನ್ನು, ಬೇರೆ ಬೇರೆ ತತ್ವಪದಗಳನ್ನು ಕಲಿಸ್ತಾ ಇದ್ದಾರೆ. ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಒಬ್ಬ ರೈತರಾಗಿ ಕೂಡ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ರೈತ ಬಾಂಧವರೇ, ನಾವು ನಮ್ಮ ರಾಯಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ರಾಯಪ್ಪ ಡಂಗಿಯವರೇ. ನಮಸ್ಕಾರ ರೀ. ನಮಸ್ಕಾರ. ಆಕಾಶವಾಣಿಗೆ ಬಂದಿರಿ ಒಬ್ಬ ರೈತರಾಗಿ, ನೀವು ಹೆಂಗೆ ನಿಮ್ಮ ಬದುಕನ್ನು ರೂಪಿಸ್ಕೊಂಡಿರಿ, ಏನೇನು ಮಾಡ್ತೀರಿ ಸ್ಥಿತಿಗೆ? ಜೋಳ ಬತ್ತೇವ್ರೆ, ಜೋಳ ಮಾಡೋದು ಮಂತ್ ತೆಗಿತೇವ್ರೆ, ಹೈಬ್ರಿಡ್ ಜೋಳ ರೀ, ಬಿಳಿಜೋಳ ತೆಗಿತೇವ್ರೆ, ಮುಂದೆ ಮೆಕ್ಕೆಜೋಳ ಗೊಂಜಾಲ್ ಮಾಡ್ತೇವ್ರಿ, ಜವಾರಿ ಶೇಂಗಾ ಈ ಹೈಬ್ರಿಡ್ ಶೇಂಗಾ ಇವೆರಡು ಮಾಡ್ತೇವ್ರಿ. ಜವಾರಿ ಶೇಂಗಾ ಅಂದ್ರೆ ಹಬ್ಬ ಶೇಂಗಾ ಮಾಡ್ತೇವ್ರಿ. ಮೆಣಸಿನ ಗಿಡ ರೀ ಮಾಡ್ತೇವೆ, ಎರಡು ನಮೂನೆ ಬರ್ತಾವ್ರವ, ಹೆಚ್ಚಿಗಾಯಿ ಹರಿದು ಮಾರೋದು ಮಾಡ್ತೇವ್ರಿ, ಒಣಸಿ ಖಾರ ಮಾಡ್ತಾರೆ, ಈ ಪ್ರಕಾರ ನಾವು ಮಾಡ್ತೇವ್ರಿ. ಎಷ್ಟದ ಎಕರೆ ರಾಯಪ್ಪ ಅವ್ರೆ? ನಮ್ಮ ಜಮೀನ್ ರೀ ಸಾಧಾರಣ ಒಂದು 5 ಎಕರೆ ತಕ ಸಣ್ಣವ್ರದ್ದಾಗಿಂದ. ನಿಮ್ಮ ಅಪ್ಪಾರು ನಿಮ್ಮ ಅಜ್ಜಾರು ಮಾಡ್ತಿದ್ರಲ್ಲ, ಅದ್ರ ನೆನಪು ಮಾಡ್ಕೋಬಹುದು ಹೆಂಗಿತ್ತು ಅವಾಗೆಲ್ಲ? ಕಮ್ತಿತ್ತನ ಆಗಿಂದ ಬೇರೆ ರೀ, ಈಗ ಏನಾಗಿದೆ ಆಗಿಂದ ಹೇಳ್ರಿ. ಆಗ ಅವ ಸಗಣಿ ಗೊಬ್ಬರ ಹೆಚ್ಚಾಗ್ತೈತ್ರಿ ಭೂಮಿಗೆ, ಸಗಣಿ ಗೊಬ್ಬರ ಹೆಚ್ಚಾಗ್ತೈತ್ರಿ, ಭೂಮಿಯಾಗ ತಾಕತ್ತಿತ್ತು. ಎತ್ತುಗಳು ಸಾಕಾಣ್ರಿ, ಗಳೆ ಹೊಡೋದಾಗಲಿ ಕುಂಟೆ ಹೊಡೋದಾಗಲಿ ಎಲ್ಲ ಎತ್ತುಗಳು. ಈಗ ಟ್ರಾಕ್ಟರ್ಗಳು ಬಂದವ್ರಿ, ಟ್ರಾಕ್ಟರ್ಲೆ ಗಳೆ ಹೊಡಿತಾರೋ ಮಾಡ್ತಾರೋ. ಈಗ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿಯಾಗಿನ ಸತ್ವೆಲ್ಲ ಹೋಗೈತ್ರಿ, ಕಡಿಮೆ ಆಗೈತ್ರಿ ಬೆಳೆ. ಆಗ ಏನು ಬರ್ತಿತ್ತು ಅಷ್ಟು ಪ್ರಮಾಣ ಬರಣಿಲ್ಲರಿ ಬೆಳೆ. ಮತ್ತು ಈ ಕಾಳಿನಾಗ ಆದ್ರೆ ಬಿ ಆಗಿನ ಶಕ್ತಿ ಏನತ್ರ ಹೆಟ್ಟಿನಾಗಲಿ ಕಾಳಿನಾಗ ಇರ್ತೈತಿಲ್ಲ, ಈಗ ಅಷ್ಟು ಪ್ರಮಾಣ ಶಕ್ತಿ ಕಡಿಮೆ ಆಗಿದ್ರಿ. ಯಾಕಂದ್ರೆ ರಸಾಯನ ಗೊಬ್ಬರ ತಿಂದು ಹಾಕಿ ಹಾಕಿ ಈ ಔಷಧ ಉಪಚಾರ ರಾಸಾಯನಿಕ ಗೊಬ್ಬರ ತಿರ ಕಳ್ನಾಶಕ್ ಬಡ್ದ ಕಸ ತೆಗಿಯಕ್ಕೆ ಆಳು ಸಿಗಾನಿಲ್ಲರಿ. ಕಳ್ನಾಶಕ ಬಡದ ಕಸಿನ ಭೂಮಿ ಸತ್ತು ಕಡಿಮೆ ಆಗಿತ್ತು ರೀ, ಕಡಿಮೆ ಆಗಿ ಬೆಳೆ ಪ್ರಮಾಣ ಉತ್ತಾರ ಬಾಳ ಕಡಿಮೆ ಆಗಿತ್ತು ರೀ. ಅವ್ರು ಭಾಳ ತಿಳ್ಕೊಂಡಿರಿ, ಯಾಕಂದ್ರೆ ನೀವು ಸಣ್ಣರಿದ್ದಾಗ ಎಷ್ಟು ಸಂಭ್ರಮ ಇರ್ತಿತ್ತಲ್ಲ, ಅವಾಗ ಅವಾಗ ಮಳೆನೂ ಸಾಕಷ್ಟು ಬರ್ತಾ ಮಳೆ ಸಾಕಟ್ಟಿರಿ, ಆಮೇಲೆ ಎಲ್ಲ ಅರಣ್ಯ ಪ್ರದೇಶ ಇತ್ತು ರೀ, ಹಂಗಾಗಿ ಹಿರಿಯರು ನೆಮ್ಮದಿಯಿಂದ ಇರ್ತಿದ್ರು. ಎತ್ತುಗಳನ್ನ ನೀವು ಮಾತಾಡಿಸ್ತಿದ್ರಿ ಅಂದ್ರೆ ಅವಕ್ಕೆಲ್ಲ ಹೆಸರು ಇಡ್ತಿದ್ರಿ, ಅವು ನಿಮ್ ಮಾತು ಕೇಳ್ತಿದ್ವು, ಮನೆಗೆ ಆಕಳ ಇರ್ತಿದ್ವು, ಆಕಳ ಕರು ಇರ್ತಿತ್ತು, ಹಾಲು ಸಮೃದ್ಧವಾಗಿರ್ತಿತ್ತು. ಮತ್ತ ಅದೇ ಅವಾಗಿಂದ ಹೇಳ್ರಲ್ಲ, ಹೆಂಗ್ ಕತೆ ಮಾಡಿ ಹೇಳ್ರಿ ಅದನ್ನ, ಅವಾಗಿನ ಜೀವನ ಹೆಂಗಿತ್ತು ನಿಮ್ದು? ಆಗ ಜೀವನ ಚಲೋ ಇದ್ರಿ, ಆಕಳಗಳಾಗ್ಲಿ ಎತ್ತಾಗ್ಲಿ ಚಲೋ ಇದ್ರಿ, ಒಂದು ಜಾಪಾನ್ ಮಾಡ್ಬೇಕಾಗ್ತದ್ರಿ, ಮೇವ ನೇರ ಹಾಕಿ ಮಾಡಿ ಆಗಿನ ಸೆಟ್ಟಿಗೆ ಈಗಿನಕ ಬಹಳ ಫರಕ್ ಆಗ್ತೈತಿ ರೀ. ಹಾಗೆ ಚಲೋ ಇತ್ರಿ, ಹಿರಿಯರು ಮಾಡ್ತಾರ ಅವ್ರು. ಅದ್ರಾಗಿಂದ ಈಗ 4 ಕಣಿ ಭಾಗ ಉಳಿದಿಲ್ರಿ, ಉತ್ಪನ್ನ ಹಂಗೆ ಬರೋಣಲ್ರಿ, ಹಿಂಗಾಗಿ ರೈತರಿಗೆ ತ್ರಾಸನ ಇರಲಿಲ್ಲ. ಈಗ ಗಟ್ಟಾಗಿತ್ತು ರೀ. ರಾಯಪ್ಪ ಅವ್ರ, ಈಗ ನೀವು ಈ ಬೇಸಾಯಕ್ಕೆ ಬಂದದ್ದು ಯಾವಾಗ? ನಾನು ಕಮತ ಮಾಡ್ಬೇಕಂತ ಹೇಳಿ ನಾವು ಕೆಲಸ ಮಾಡ್ಬೇಕಂದ್ರೆ ಸಾಧಾರಣ 18 ವರ್ಷದಿಂದ ನಾವು ಕೆಲಸ ಮಾಡೋಕೆ ಚಾಲು ಮಾಡಿದ್ವಿ ರೀ. ಏನೇನು ಮಾಡ್ತಿದ್ರಿ ಅವಾಗ? ಅವಾಗ ಏನು ಸೆತ್ತಿಗೆ ಮಾಡೋದ್ರಲ್ಲ, ಗೆಳೆ ಹೊಡೋದ, ಎತ್ತುಗಳು ಜೋಪಾನ ಮಾಡೋದ, ಅವಕ್ಕೆ ಮೇವು ನೀರು ಹಾಕೋದ, ಕಸ ಕಡಿ ತೆಗೆಯೋದ್ರಿ, ಮೇವು ಕೋಕೊಂಡು ಬರೋದ, ಇಂಥದೆಲ್ಲ ಇದನ್ನು ಮಾಡ್ತಿದ್ದಿರಲಿಲ್ಲ. ಆಗ ಮಾಡ್ಕೊತ ಬಂದಿವಿ. ಎತ್ತುಗಳನ್ನ ಹೊರಗೆ ಕಟ್ತಿದ್ರು, ಕೊಟ್ಟಿಗಿದ್ವ ಎತ್ತುಗಳನ್ನ ರಾತ್ರಿ ಒಳಗೆ ಕಟ್ತಿರ್ತಾರೆ. ಒಳಗಂದ್ರೆ ಎಲೆ ಕೊಟ್ಟಿಗೆ? ಹಾಂ, ಕೊಟ್ಟಿಗೆ ಆಗಲಿ ಹೊರಗೆ ಬೆಳಗ್ಗೆ ಎದ್ದುಕೊಳ್ಳೆಲ್ಲ ಬೆಳಗ್ಗೆ ಎದ್ದು ಪೆಟ್ಟಿಗೆ ಅವನು ಹೊರಗೆ ಕಟ್ಟ ಕೊಟ್ಟೋದ್ರಿ, ಶಗಣ ಎಲ್ಲ ಬೆಳೆಯೋದ, ಅಕ್ಕಿ ಸ್ವಚ್ಛ ಮಾಡೋದಾ, ಮಾಡೋದ್ರಿ, ಮತ್ತೆ 6 ಗಂಟೆಗೆ ಅವನು ಒಳಗೆ ಕಟ್ಟೋರ, ಇಲ್ಲಿ ಹೊರಗಿಂದಲ್ಲ ಸ್ವಚ್ಛ ಮಾಡೋದ್ರಿ, ಈ ಪ್ರಕಾರ ಮಾಡ್ತಿದ್ರಿ. ಹೊರಗೆ ದಂಧಕ್ಕೆ ಅಂತ ಒಂದ್ ಇರ್ತಿತ್ತು, ಒಟ್ಟಿಗೆ ದಂಧಕ್ಕೆ ಹಿಂಗೆಲ್ಲ ಇರ್ತಿದ್ವು ಅವಾಗ. ಅಂದ್ರೆ ಮುಖ್ಯ ಅಂದ್ರೆ ಈ ಎತ್ತುಗಳು ಕೂಡ ನಿಮ್ ಬಾಳೆ ಬಹಳ ಇತ್ತು ಅವಾಗ. ಎತ್ತುಗಳು ಬೆಳೆಸೋದ್ರಿ ಅವನ. ರಾಯಪುರ ಜೊತೆ ಒಬ್ರು ಇನ್ನೊಬ್ರು ಹಿರಿಯರು ಇದ್ದಾರೆ, ರೈತರಿದ್ದಾರೆ. ನಿಮ್ ಹೆಸರೇನಿವ್ರೆ? ಹನಿ ಪಕ್ರು ಮುಲ್ಲಾರಿ. ಹೆಂಗಿತ್ತು ಹೇಳ್ರಿ ಅವಾಗಿನ ಬದುಕು? ಬದುಕೇನ್ರಿ, ದುಡಿಯೋದು ಬಹಳ ಇತ್ರಿ. ಏನ್ ಭೂಮಿಯಾಗ ಹುಡ್ತಿರ್ಕಿಲ್ರಿ, ಮಳೆಗಾಲ ಬಹಳ, ಆಗೊಂದು ತೊಡೆ ತರಸ್ ಆಗಿತ್ತೇನ್ರಿ. ಈಗೆಲ್ಲ ನೋಡ್ರಿ, ಅಗದಿ ಸುಖಾಲ್ ಬಂದೈತಿ ಮಂದಿಗೆ. ಇಲ್ಲಿಗ ಅಗದಿ ಮೊದಲ ಎರಡು ಪಗಾರ ಕೊಡ್ತಿರ್ರಿ, 10 ರೂಪಾಯಿ, 9 ರೂಪಾಯಿ ಚಾಲು ಐತ್ರಿ, 5 ರೂಪಾಯಿ ಚಾಲು ಆಗಿತ್ತು. ಈಗೆಲ್ಲ ಹೋಗಿ 5 ರೂಪಾಯಿ ಪಗಾರ ಆಗಿತ್ರಿ. ಈಗ ಯಾರಿಗೇನು ಅಸಾದಿಲ್ರಿ, ಈಗ ಜೀವನ ನಡೆದೈತೇನ್ರಿ. ಏನ್ ತಗೊಳಕ್ ಹೋದ್ರೆ ಬರಲ್ರಿ. ಈಗ ಇವ್ರು ರಾಯಪುರ ಹೇಳಾಕತ್ತಿದ್ರಲ್ಲ, ಅವಾಗ 18 ವರ್ಷ ಇದ್ದಾಗಿಂದ ಶುರು ಮಾಡಿದ್ರು. ಅಂದ್ರೆ ಯಾವಾಗ್ಲೂ ಅವಾಗ ಎತ್ತು ಆಕಳ ಅಂದ್ರೆ ನಮ್ಮ ಬದುಕು ಹಂಗ ಇತ್ತು. ಈಗೇನಾಗಿದೆ, ಟ್ರ್ಯಾಕ್ಟರ್ ಬಂದ್ಮೇಲೆ ನಮ್ಮಲ್ಲಿ ಸ್ವಲ್ಪ ಆಲಸ್ಯನ ಶುರು ಆಗಿದನು. ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಂಗ್ ಕೆಲಸ ಮಾಡ್ತಾರ? ಮಕ್ಕಳು ಮೊಮ್ಮಕ್ಕಳ ಏನು ಈಗ ಹಂಗ ಕೆಲಸ ಮಾಡಲ್ರಿ. ಈಗ ಈಗ ಮೊದಲಿನ ಆಕಳು ಕಡಿಮೆ ಆಗಿದಾವ್ರಿ, ಎತ್ತು ತನಕ ಪೂರ ಕಡಿಮೆ ಆಗಿದಾವ್ರಿ. ಈಗ ಎಲ್ಲ ಯಾರು ಜಪ್ಪ, ಯಾಕಂದ್ರೆ ಟ್ರ್ಯಾಕ್ಟರ್ 17-18 ಮನೆ ಟ್ರ್ಯಾಕ್ಟರ್ಗಳು ಬಂದ್ರು ರೀ. ಟ್ರ್ಯಾಕ್ಟರ್ ಕೆಲಸ ಮಾಡೋದವನ ಈಗ ಯಾರು ಜಪಾನ್ ಮಾಡಲ್ರಿ ಅವ್ನ ಎತ್ತುಗಳು. ಈಗ ಏನು ಮಾಡಲ್ರಿ, ಎತ್ತಿನ ಪ್ರಮಾಣ ಭಾಳ ಕಡಿಮೆ ಆಗಿದಾವ್ರಿ, ಆಕಳ ಪ್ರಮಾಣ ಕಡಿಮೆ ಆಗಿದಾವು. ಎಮ್ಮಗಳು ಅಷ್ಟದವ್ರಿ ಜರ್ಜರ ಅಲ್ಲ, ಏನ ಮಾಡೋದ? ಅವತ್ರ ಮೇಲೆ ಚಂದೈತಿ ರೀ. ಈಗ ಅವತ್ರ ಮೇಲೆ ಚಂದದ್ದು ಏನಾಗೈತ್ರಿ, ಹಾಲು ಮಾರೋದ ಇಂಥದ ಮಾಡಿಬಿಟ್ಟು ತುಂಬಿಸ್ಕೊಳ್ಳೋದ್ರಿ. ಹಿಂಗೆಲ್ಲ ಆಗೈತ್ರಿ. ಆಕಳಂತೂ ಅದಾವು, ಅದಾವ್ರಲ್ಲ ಆಕಳ, ಅದಾವ್ರಿ. ಆಕಳ ಸಾಕಿ ಅವನ್ನ ಈಗ ಡೈರಿ ಕೊಡ್ತೀರಿ ಹಾಲು? ಆಮೇಲೆ ಇಲ್ಲಾಂದ್ರೆ ಮನೆ ಮನೆಗೆ ಕೊಡೋದು ಹಾಲು, ಅದು ಮಾಡ್ತೀರಿ. ರಾಯಪುರ ಆಟ ಕಲಿಸ್ರಿ ಅಂತ ಹೇಳಿದ್ರಿ, ಸಾಕಷ್ಟು ಜನ ನಿಮ್ ಬಗ್ಗೆ ಮಾತಾಡ್ಕೋತಾರ. ಅಂದ್ರೆ ಆಟ ಕಲಿಸೋದು, ಹಾಡು ಕಲಿಸೋದು ಎಲ್ಲ ಮಾಡ್ತೀರಂತ. ನಮಗೊಂದು ಹಾಡ ಹೇಳ್ತೀರ, ರಾಧಾ ನಟದ್ದು ಒಂದು ಹೇಳ್ರಲ್ಲ. ಸಂಭಮೇಶ ಜ್ಯೋತಿಲಿಂಗ ಸುಭಕ್ತಾರ ಅಂತರಂಗಾರಿ, ಸಂಭಮೇಶ ನಿರಕಾರ ನಿರ್ಗುಣ ತ್ರೇ ಸೋಪ್ತಿ, ನಿರಕಾರ ನಿರ್ಗುಣ ತ್ರೇ ಸೋಪ್ತಿ, ಅಕಾರಕ ಬಂದಳೋ ಆದಿಶಕ್ತಿ ರೆ, ಅಕಾರಕ ಬಂದಳೋ ಆದಿಶಕ್ತಿ ರೆ. ಸ್ವರ್ಗಮೃತೋ ಪಾತಾಳ ತ್ರೇ ಜಗತಿ, ಸ್ವರ್ಗಮೃತೋ ಪಾತಾಳ ತ್ರೇ ಜಗತಿ, ಹುಟಸಿದವ ತ್ರಿಗುಣ ತ್ರಿಮೂರ್ತಿ ರೇ, ಹುಟಸಿದವ ತ್ರಿಗುಣ ತ್ರಿಮೂರ್ತಿ ರೇ. ಹರ ಹರ ಸಾಂಬ ಮಾಲೇಶ ಜ್ಯೋತಿಲಿಂಗ ಭಜ ಸುಭಕ್ತಾರ ಅಂತರಂಗಾರಿ, ಸಾಂಬ ಮಾಲೇಶ ಅಮ್ಮನಿಗೋರ ಜಗ ಕಂಡಿನವಲ, ಅಮ್ಮನಿಗೋರ ಜಗ ಕಂಡಿನವಲ, ಬಾಂಧ ಇಳದೆ ಬುಲಕ ಭೂಪಾಲ ರೇ, ಬಾಂಧ ಇಳದೆ ಬುಲಕ ಭೂಪಾಲ ರೇ. ಮೂರು ಹೊತ್ತ ಪೂಜೆ ಪರವ ಕಾಲ, ಮೂರು ಹೊತ್ತ ಪೂಜೆ ಪರವ ಕಾಲ, ದನಾಡಿಸೋ ಚೌಗಡಿ ಸಪಾಲ ರೇ, ದನಾಡಿಸೋ ಚೌಗಡಿ ಸಪಾಲ ರೇ. ರಾಯಪುರ, ಈಗ ನಿಮ್ಮ ಊರೊಳಗ ಯಾವಾಗ್ಲೂ ಎಲ್ಲ ಕಡೆ ಒಂದು ಬೇಸಾಯ ಮಾಡೋದಂದ್ರೆ ಒಂದು ಪದ್ಧತಿ ಇರ್ತದ, ಬೀಜಗಳನ್ನ ಆಯ್ಕೆ ಮಾಡೋದಿರ್ಬೋದು, ಆಮೇಲೆ ಬೀಜೋಪಚಾರ ಅಂತ ಮಾಡ್ತಾರೆ. ಈಗ ಅಂದ್ರೆ ಸಾವಯವ ಅದಕ್ಕೆ ಅಂಶ ಇರುವಂತಹ ರಾಸಾಯನಿಕಗಳನ್ನ ಹಾಕ್ತಾರೆ, ಅದಕ್ಕೆ ಬೀಜೋಪಚಾರ ಮಾಡಿ ಅಂದ್ರೆ ಬೀಜಕ್ಕೆ ಮುಂದೆ ಯಾವುದು ರೋಗ ಬರಬಾರ್ದು, ಸಾಕಷ್ಟು ಕೀಡಿಗಳ ಒಂದು ಪ್ರಭಾವ ಕಡಿಮೆ ಆಗಬೇಕು ಅಂತಕೊಂಡು ಮಾಡ್ತಾರೆ. ಈಗ ಮೊದಲ ನಿಮ್ಮ ಹಿರಿಯರ ಕಾಲದಾಗಿಂದ ಹೆಂಗ ಬೀಜಗಳನ್ನ ಹೆಂಗ ಆಯ್ಕೆ ಮಾಡ್ತಿದ್ರಿ, ಹೊಲಕ್ಕೆ ಹೆಂಗ ಹಾಕ್ತಿದ್ರಿ? ಆಗೇನು ಈ ರಾಸಾಯನಿಕ ಆಗ್ಲಿ ಔಷಧೋಪಚಾರ ಆಗ್ಲಿ ಏನು ಮಾಡಿದ್ರಿ ಕೆಲ? ಆಗ ಏನ್ ಮಾಡ್ತಿರ್ರಿ, ಈ ಕ್ವಾಣ ಇದ್ರತಾವ್ರಲ್ಲ ಮಗಳು ಕ್ವಾಣ, ಕ್ವಾಣನ್ ಸಗಣ ಕಲಿಸಿ ಬೀಜೋಪಚಾರ ಮಾಡ್ತಿ, ಸಗಣ ಕಲಿಸಿ ಬೀಜೋಪಚಾರ ಮಾಡ್ತಾರೆ ದನಗಳ ಸಗಣಿಯಿಂದ. ಹಾ, ಸಗಣಿನಿಂದ ಮೂತ್ರ ಅವತರ ಆಕಳ ಮೂತ್ರ ಅವತರದಿಂದ ಮಾಡ್ತಾರೆ. ಮಾಡ್ತಿದ್ರು. ಯಾರು ಕಲಿಸ್ಕೊಟ್ರಿ? ನಮ್ಮ ಹಿರಿಯರು ಕಲಿಸ್ತಾರ್ರಿ. ಅಪ್ಪಾರು ಅಪ್ಪಾರು ಅಜ್ಜಾರು ಅಪ್ಪ ಅವರು ಅಜ್ಜ ಅವರು ಮತ್ತೆ ಆಜು ಬಜ್ದವರು. ಅಂದ್ರೆ ರೈತ ಬೀಜನ ಇರ್ತಿದ್ವು ಅವಾಗ, ಸರ್ಕಾರ ಬೀಜಗಳು ಇರ್ತಿದ್ದಿಲ್ಲ ಅವಾಗ. ಇಲ್ರಿ, ಹೌದಿಲ್ರಿ, ನಾವು ಮಾಡಿದ ಬೀಜನ ಹೊಲದಾಗಿನ ಬೀಜನ ಇರ್ತಿದ್ರ, ಸರ್ಟಿಫೈಡ್ ಬೀಜಗಳು ಇರ್ತಿದ್ದಿಲ್ಲ. ಇಲ್ಲ ಇಲ್ಲ, ಈಗ ನೀವ ರೈತರ ಬೀಜಗಳನ್ನ ಚಲೋ ಹುಡ್ತಿದ್ವಲ್ಲ ಹುಡ್ತಿದ್ದಿಲ್ಲ ಚಲೋ ಹುಡ್ತಿದ್ರು. ಯಾಕಂದ್ರೆ ಅಂಗ್ಲ ಆಗ್ತಿದ್ವು, ನಡು ಆಗ್ತಿದ್ವು, ಬೀಜ ಹಾಕ್ತಿರಲ್ಲ ಅಂಗ್ಲ ಆಗ್ತಾವ ಅಂದ್ರೆ ಕೆಲವೊಂದು ಹುಟ್ಟಿಲ್ಲ, ಅಡವಾಗ್ತಾವ ಅಂದ್ರೆ ಎಲ್ಲ ಹುಟ್ಟವ ಅಂತ ಅರ್ಥ, ಹೌದಲ್ಲ? ಹಂಗೆ ಅವು ಸಶಕ್ತವಾಗಿ ಅವ ಇರ್ತಿದ್ವು. ಅಂದ್ರೆ ನೀವು ಸ್ವಾವಲಂಬನೆ ಇರ್ತಿತ್ತು ಅವಾಗ, ನೀವು ಯಾರ ಮೇಲೂ ಅವಲಂಬನೆ ಇದ್ದಿಲ್ಲ. ಈಗ ಬೀಜದ ಕಂಪನಿಗಳು ಬಹಳ ಬಂದವೆ. ಈಗೇನ್ರಿ ಬೀಜ ಹೆಂಗ್ ಮಾಡ್ತೀರಿ? ಈಗೇನ್ ಬೀಜ, ಈಗ ನಮ್ ಬೀಜ ಅನ್ಕ ಯಾರಿಗೆ ಮಾಡಾನಿಲ್ರಿ, ಕಂಪನಿಯಿಂದ ಬೀಜ ತರೋದ್ರಿ, ಅದನ್ನ ಬಿತ್ತೋದ್ರಿ ಈಗ. ಅದಕ್ಕೆ ಮತ್ತೆ ಬೀಜ ಉಪಚಾರ ಚಾಲು ಇರಲಿಲ್ಲ. ಏನೇನು ಮಾಡ್ತೀರಿ ಈಗ? ಏನು ಈಗ ಔಷಧಗಳು ಅದಾವ್ರಲ್ಲ, M45 ಪೌಡರ, ಟಾನಿಕಾ, ಇವನ್ನೆಲ್ಲ ಕೂಡಿಸಿ ಬಿಡೋದ್ರಿ. ಬಿತ್ತೋದ ಬೀಜಪ್ಪ ಸರ್ ಬಹಳ ಮುಖ್ಯ ಬೇಕಾಗಿದೆ ಈಗ. ಇಲ್ಲಾಂದ್ರೆ ಇಲ್ಲಂದ ರೋಗ ಬಂದ್ಬಿಡ್ತಾವ ಈಗ. ಅದಲ್ಲ ಈಗ ರೋಗ ಬರಾಕತ್ತಾವನ ಸಾಪ್ ಪೌಡರ್ ಸಿಗ್ತೈತ್ರಿ, ಅದನ್ನು ತಂದು ಬಿಡೋದ. ಬಾಯಿಜಾಮ್ ಟಾನಿಕ್ ಅತ್ತ ಸಿಗ್ತೈತಿ, ಅದನ್ನು ತಂದು ಬಿಡೋದ್ರಿ. ಸಾಟಜಾಮ್ ಅಂತ ಸಿಗ್ತೈತ್ರಿ, ಅದನ್ನು ತಂದು ಬಿಡೋದ. ಮುಂದೆ ಹೂ ಚಾಲು ಆಗ್ತೈತ್ರಿ, ಹೂ ಚಾಲು ಆದ್ಮೇಲೆ ಮಕಮಲ್ ಹುಯಿ ಬತ್ತಿ ಸಾತಳು ಸಿಗ್ತೈತ್ರಿ, ಅದನ್ನು ತಂದು ಕಿಶಂದ ಬಿಡೋದ. ಅದನ್ನ ಬಡಿತಂದ್ರೆ ಹೂ ಉಳ್ಳೋದಿಲ್ಲ, ಫಲ ಆಗ್ತೈತಿ. ಈಗಿನ ಶೆತ್ತಿಗಿರಲ್ಲ. ಯಾವುದಾದ್ರೂ ಕೃಷಿ ವಿಜ್ಞಾನಿಗಳು ಅವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ಯಾರ. ಈಗ ನೋಡ್ರಿ ಹತ್ತಿ ಬಿಟಿ ಹತ್ತಿ ಬಂದದ, ಹಂಗ ಕಬ್ಬಿನೊಳಗ ಸಾಕಷ್ಟು ಉತ್ಪನ್ನಗಳು ಅಂದ್ರೆ ಸುಧಾರಿತ ತಳಿಗಳು ಬಂದಾವು. ಆ ಸುಧಾರಿತ ತಳಿಗಳನ್ನ ರೂಪ ಮಾಡಿದಾಗ ಈಗಿನ ಕಾಲಮಾನಕ್ಕೆ ತಕ್ಕಂಗ ನಾವು ಚಲೋ ಇಳುವರಿ ಪಡಿಬಹುದು. ಅದನ್ನ ಅಂದ್ರೆ ವಿಜ್ಞಾನಿಗಳು ಅಥವಾ ರೈತ ಸಂಪರ್ಕ ಕೇಂದ್ರಗಳ ಸಹಕಾರ ತಗೋತಾರೆ. ನೀವು ಹೆಂಗ ಯಾರು ಬಂದು ನಿಮ್ಗೆ ಸಹಾಯ ಮಾಡ್ತಾರ? ಯಾರು ಶಾನ್ಯರಿದ್ದವ್ರನ್ನ ಕರೆದ ಮಾಡ್ತಾರ್ರಿ, ತೋರಿಸ್ತಾರ್ರಿ, ಆ ಪ್ರಕಾರ ನಾವು ಮಾಡ್ರಿ. ಬೀಜದ ಜೊತೆಗೆ ಗೊಬ್ಬರ ಹಾಕ್ತಾರೆ. ಈಗ ಕೆಲವೊಬ್ರು ಎಲ್ಲರೂ ಯೂರಿಯಾ ಡಿ ಎ ಪಿ ಎಲ್ಲ ಕೂಡ ಹಾಕ್ಬಿಡ್ತಾರೆ. ಏ ಮತ್ತೇನು ಆಗಲಲ್ಲ ಹಾಕೋದು ಅಂತ. ಆದ್ರೆ ಕರ್ನೆ ಹೆಂಗಂದ್ರೆ ಯೂರಿಯಾ ಹಾಕಿ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಡಿ ಎ ಪಿ ಹಾಕ್ಬೇಕು. ಎಲ್ಲ ಕೂಡಿಸಿ ಹಾಕಕ್ ಬರೋದಿಲ್ಲ ಸಾಹೇಬ್ರೆ. ಏನ್ ಮಾಡ್ತೀರಿ? ಅದ ಮೊದಲ ಡಿ ಎ ಪಿ ತಳಿ ಸಾಲಾಗ ಒಣ ಎಲ್ಲ ಹೋಗ್ರಿ. ಹೋಗದ ನಂತರ ನಾವು ಬೀಜ ಉಪಚಾರ ಮಾಡ್ಬೇಕು. ಮ್ಯಾಲೆ ಎತ್ತುಗಳಾಗಲಿ ಟ್ರಾಕ್ಟರ್ ಸಪ್ಲೈ ಮಾಡಬೇಕಾದ ಮಳಿಕೆ ನಾಡ್ತೈತಿ. ನಾಡ್ತೊಳಕ್ ಅಂತ ಗಿರಿ ಆಗಲಿ ಫಾಸ್ಪೇಟ್ ಆಗಲಿ ಒಂದೊಳಕ್ ಬೆಳೆ ನಮ್ಮ ಎಷ್ಟು ಪವರ್ ಮೇಲೆ ಬರ್ತೈತೆ ಸ್ವಲ್ಪ ಹತ್ತು ಇಪ್ಪತ್ತಾರ ಇವೇನು ರಾಸಾಯನಿಕ ಗೊಬ್ಬರ ಅದವ್ರಲ್ಲ ಅವನ ಪ್ರಮಾಣ ಮೇಲೆ ಬಿತ್ತಿ ನಾಟಿ 13 ದಿವಸಕ್ಕೆ ಆದ ನಂತರ ಒಂದರ ಹಾಕೋದ್ರಿ. ಮುಂದೆ 28 ದಿವಸಕ್ಕೊಮ್ಮೆ ಹಾಕೋದ, 10 ತಿಂಗಳಿಗೊಮ್ಮೆ ಹಾಕೋದ್ರಿ. 3-4 ಸಲ ತಕ ಹಾಕ್ತೇವ್ರಿ, ಹೊಡಿ ತೆಗೆದು ತೆಗೆದುಕೊಟ್ಟು ಹಾಕ್ತೇವ್ರಿ. ಅದ್ರ ನಂತರ ಕಸ ಕಡಿ ತೆಗೆಯೋದ ಕೊಳಿ ಔಷಧ ಉಪಚಾರ ಏನು ಜರ ಮಾಡ್ಬೇಕಾದ್ರಿ. ಆ ರೋಗ ವಾಜಿಗಿ ಎತ್ತ ಬರ್ತಾವ್ರಿ, ಅವಕ್ಕೆ ಒಂದು ಔಷಧ ಉಪಚಾರ ಮಾಡ್ತೇವ್ರಿ. ಕೀಟಗಳ ಒಂದು ಕಾಟ ಭಾಳ ಅಲ್ಲ ಈಗ, ಸಾಕಷ್ಟು ರೋಗಗಳು ಬರ್ತದ, ಕೀಟಗಳು ಬಾಧೆ ಭಾಳ ಇರ್ತದೆ ಈಗ. ಮೊದಲ ನಿಮ್ಮ ಹಿರಿಯರ ಕಾಲದಾಗ ಅಂತಂದ್ರ ಅಲ್ಲಿ ಏನಾಕಿತ್ತು, ಬಹುಮುಖ ಬೆಳೆ ಬೆಳಿತಿದ್ರು. ಈಗ ಜೋಳ ಹಾಕಿದ್ರ ನಡಕ 6 ತಿಂಗಳು ಹೆಸರು ಮಡಿಕೆ ಅಂತವೆಲ್ಲ ಹಾಕ್ತಿದ್ರು. ಅವಾಗ ಏನಾಗ್ತದ, ಹಕ್ಕಿಗಳು ಬರ್ತಿದ್ವು. ಹಕ್ಕಿಗಳು ಬಂದು ನಿಮ್ ಕಾಳ ತಿಂತಿದ್ದಿಲ್ಲ, ಹೊಳ ತಿಂತಿದ್ವು. ಹಿಂಗಾಗಿ ಅವ್ರಿಗೆ ತನ್ನಿಂತಾನ ಈ ಒಂದು ಕೀಟಬಾಧೆ ಕಡಿಮೆ ಆಗ್ತಿತ್ತು. ಬಟ್ ಈಗ ಹಂಗ ಇಲ್ಲ, ಈಗ ಯಾಕಂದ್ರೆ ಅಂತರ್ ಬೆಳೆ ಬೆಳೆದನ ಇಲ್ಲ. ಈಗ ಈಗ ಒಂದ ಹಾಕ್ಬಿಡೋದು ಗೋಂಜೋಳ, ಒಂದ ಗೋಂಜೋಳ ಹಾಕ್ಬಿಡೋದು. ಹಂಗಿರೋದ್ರಿಂದ ಮತ್ತೆ ನೀವು ಸಾಕಷ್ಟು ಔಷಧ ಹೊಡಿಬೇಕಾಗತ್ತೆ. ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಔಷಧ ಹೊಡೆದ ಕಂಟ್ರೋಲ್ ಮಾಡ್ತಾವ್ರಲ್ಲ. ಔಷಧ ಈಗ ನಾನಾ ತರ ಔಷಧ ಸಿಗ್ತಾವ್ರಿ. ಔಷಧ ಹೊಡಿತೀವಿ, ಔಷಧ ತೊಗೊಂಡ್ ಕಿಸಿಂದ ಹೊಡೋದ್ರಿ. ಇದು ಶಾಮಿಗೇಳಿ ಅಂತ ಸಿಗ್ತೈತಿ, ಅದನ್ನ ತಂದು ಬಿಡೋದ್ರಿ. ಅದಕ್ಕೆ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಹೆಚ್ಚಿನ ಔಷಧ ತಂದು ಬಿಡೋದ್ರಿ, ಪೌಡರ್ ಮಿಕ್ಸ್ ಮಾಡೋದ್ರಿ. ಈಗ ದವಸ ಧಾನ್ಯದೊಳಗ ಔಷಧ ಔಷಧ ಹೋಗ್ಬಿಡ್ತಲ್ಲ, ಈಗ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗತ್ತಲ್ಲ. ಈಗ ಈಗ ಆರೋಗ್ಯಕ್ಕೆ ಮೊದಲ ನಂಗೆ ಒಳ್ಳೆ ಪೌಷ್ಟಿಕವಾದ ಆಹಾರ ಸಿಗ್ತಾ ಇಲ್ಲ, ಸಿಗ್ತೈತಿ ಇಲ್ರಿ, ಸಿಗಾನಿಲ್ರಿ. ಈಗ ಯಾಕೆ ಅದು ಔಷಧ ಉಪಚಾರ ಸಲಗ್ರಿ, ಔಷಧ ಮಿಕ್ಸರ್ ಆಗ್ತೈತಿಲ್ಲ, ಅದು ಪೌಷ್ಟಿಕ ಆಹಾರ ಕಡಿಮೆ ಮಾಡ್ತೈತ್ರಿ, ತಂದ್ರೆ ಔಷಧದ ಉಪಚಾರ ಇದು ಹೆಚ್ಚಾಗ್ತೈತ್ರಿ. ಅದಕ್ಕೇನು ಪರಿಹಾರ ಇಲ್ಲನ? ಹೆಂಗೆ ಏನು ಪರಿಹಾರ? ಅದಕ್ಕೇನು ಇಲ್ಲರಿ, ಪರಿಹಾರ ಮಾಡಾಕ ಇದಲ್ಲ, ಮಾಡ್ರೆ ಬೆಳೆ ಬರೋದಿಲ್ಲರಿ. ಬರ್ತೈತ್ರಿ ಮಾಡಾಕ, ಈಗಾದ್ರೆ ಬಿ ಮೊದಲಿನ ಹಂಗೆ ಗೋಮೂತ್ರ ಅವ ಇವು ಮಾಡ್ಕೊಂಡ ಕೂಡಿಸಿ ಮಾಡಾಕೂ ಇವಕ್ಕೂ ಬರ್ತೈತ್ರಿ. ನೈಸರ್ಗಿಕ ಕೃಷಿ ಅಂತಾರಲ್ಲ, ಜೀವಾಮೃತ ತಯಾರು ಮಾಡ್ಬೇಕು ಹಂಗೆ, ಹೌದಿಲ್ಲ? ಆದಷ್ಟು ರಾಸಾಯನಿಕಗಳು ಕಡಿಮೆ ಮಾಡೋದನ್ನ, ರಾಸಾಯನಿಕ ಕಡಿಮೆ ಮಾಡ್ಬೇಕಾದ್ರೆ ಈ ಸಾವಳಿ ಅತ್ತಾರಲ್ಲ ಅದನ್ನ ಮಾಡಕ್ ನಡ್ತಿದ್ರಿ. ಗೋಮೂತ್ರ ಸಗಣಿ ಇದನ್ನೆಲ್ಲ ಕೂಡಿಸ್ಕಿಸಿಂದ ಮಾಡಿ ಮಾಡಕೊಂಡು ಇರ್ತೈತ್ರಿ. ಆದ್ರ ಅದ ಈಗ ಏನಾಗೈತ್ರಿ, ಭೂಮಿಗೆ ರಾಸಾಯನಿಕ ಗೊಬ್ಬರ ಹೊಂದ್ಕೊಂಡೈತ್ರಿ, ಹೊಂದ್ಕೊಂಡು ಈಗ ಬೆಳೆ ಬರ್ತೈತ್ರಿ. ಈಗ ಒಂದು ವರ್ಷ ಬೆಳೆ ಅದ ಕಡಿಮೆ ಬರ್ತೈತ್ರಿ. ಯಾವ್ದ್ರಿ ನೀವು ಗೋಮೂತ್ರ ಇದನ್ನ ಮೊದಲನೇ ಮಾಡಕ್ ಸಮಯ ಬೇಕು, ಒಂದ್ ವರ್ಷ ಹೊಂದ್ಕೋದಿಲ್ರಿ, ಮರು ವರ್ಷದಿಂದ ಹೊಂದ್ಕೊಳಕ್ ಚಾಲ ಆಗ್ತೈತಿ. ಅವಾಗ ನೋಡ್ರಿ ನೀವು ಸಣ್ಣರಿದ್ದಾಗ ಎಡೆ ಕುಂಟೆ ಹೊಡಿದು ಅದೆಲ್ಲ ಎಷ್ಟು ಖುಷಿಯಿಂದ ಅಂದ್ರೆ ಕಸ ತನ್ನಿಂತಾನ ನಿರ್ವಹಣೆ ಆಗ್ತಿತ್ತು. ಅವಾಗ ಎಡಿಪಟ್ಟಿ ತಿಳಿ ಮೊದಲು ಎತ್ಕೊಳ್ಳ ಕರ್ಕೊಂಡು ಹೋಗ್ಬಿಡ್ತಿದ್ರಿ. ಈಗ ಎಲ್ಲದಕ್ಕೂ ಟ್ಯಾಕ್ಟರ್ ಈಗ ಎಡಿಪಟ್ಟಿ ಹೊಡೋದ್ರಿ. ಈಗ ಹೆಂಗ್ ಎಡ್ಕೊಂಡು ಹೊಡಿತೀರಿ ನೀವು? ಎಡಕುಂಟೆ ಹೆಂಗ್ ಹೊಡಿತೀರಿ ಈಗ? ಎಡಿಕುಂಟೆ ಅಂದ್ರೆ ಅವ ಹಿಂಗ ಮೂರು ತಾಳಿ ನಿರಾಗತ್ತವ್ರೆ ಅಂತ ಸಣ್ಣ ಟ್ರ್ಯಾಕ್ಟರ್ ಬಂದವಲ್ಲ ಈಗ, ಹೌದಿಲ್ಲ? ಟ್ರ್ಯಾಕ್ಟರ್ ಹೊಡಿತೀರಿ? ಈ ಟ್ರ್ಯಾಕ್ಟರ್ಲೆ ಹೊಡ್ಯಾಕ ಉಪಯೋಗ ಆಗುದಿಲ್ರಿ. ಅದು ಇಷ್ಟ ಸಣ್ಣ ಬೆಳೆ ಇರಲ್ಲ, ಅಟ್ಟ ಹೊಡಿಬೇಕು ಎತ್ತರ ಅದ್ರೊಳಗೆ ಹೊಡ್ಯಾಕ ಬರ್ಲದು. ಎತ್ತುಗಳಲ್ಲಿ ನೀವು ತಲೆ ಬರೋರು ಬೆಳೆ ಬರತಕ್ಕ ಹೊಡ್ಯಾಕ ನಡೀತೈತಿ. ಹೊಡ್ಬೋದ ಹಿಂಗ ಶೆತಿಗಾಗ ಮೂರಿಗೇನು ಪಟ್ಟ, ಎರಡೂವರೆಗೇನು ಪಟ್ಟ, ಮೊದಲಿನ ಹಿರಿಯರು ಬಿಡ್ತಾರ್ರಿ ಎತ್ತಗೊಳ್ದೂರಿಯಾಗ. ಆ ಎತ್ತಗೊಳ್ದು ಆಗೇನತ್ರಿ ಪಟ್ ಹಿಡಿದು ಎತ್ತಗಳು ಹೋಗ್ತಿದ್ದು. ತಲೆ ಬರ್ಬರ್ ಬಂದ್ರಿ ಬರ್ ದಂಡಿ ಹೋಗಿ ತಿರ್ಗಾಕ ಜಾಗ ಆಯ್ತ್ರಿ. ಈಗೇನಾಗೈತಿ ಕ್ಯಾಕ್ಟ್ರಲ್ಲಿ ಈಗ ತಿರ್ಗಾಕ ಜಾಗ ಇಲ್ಲ, ಜಾಗ ಭಾಳ ಬೇಕಾರಲ್ಲ, ಅದಕ್ಕೆಲ್ಲ ಬೆಳೆ ನಾಶ ಆಗತಿ. ಕ್ಯಾಕ್ಟ್ರಲ್ಲಿ ಏನಕ್ಕ ಎಳ್ಳಿ ಹೊಡಿಯಕ್ ಬರೋದಿಲ್ಲರಿ. ಎಷ್ಟು ವರ್ಷದಿಂದ ನೀವು ಈ ಸೇತಿಗೆ ಮಾಡಾಕತ್ತೀರಿ? ನಾವು 18 ವರ್ಷ ವಯಸ್ಸದಿಂದ ಸೇತಿಗೆ ಮಾಡಕ್ ಚಾಲನೆ. ವರ್ಷ ನಿಮ್ಗೆ ವರ್ಮಾನ ಹೆಂಗಿತ್ತು, ಮೊದಲು ಹೆಂಗಿತ್ತು, ಈಗ ಹೆಂಗೈತಿ? ಅದಲ್ಲ ಈಗಿಂದಕ್ಕ ಆಗಿಂದಕ್ಕ ಭಾಳ ಫರ್ಕತ್ರಿ. ಈಗಿನ ಹವಾಮಾನಕ ಮೊದಲಿನ ಹವಾಮಾನಕ ಭಾಳ. ಆಗೇನು ಈ ಮೊದಲಿನ ಆಹಾರ ತಿನ್ನಕ ಚಂದ ಏನು ರೋಗ ಬರ್ತಿರ್ಕಿಲ್ಲ, ಆಹಾರ ಚಲೋ ಬರ್ತಿತ್ತು. ಹೆಸರ ಮಡಿಕೆ ಇಂಥವೆಲ್ಲ ನಮ್ಮ ಹೊಲದಾಗ ಬೆಳೀತಿದ್ವಿ ರೀ. ಕೊಂಡ ಆಹಾರ ಏನು ತೊಗೋತಿರ್ಕಿಲ್ಲ. ಈಗ ಅವ ಹೆಸರು ಹೋಗಿದಾವು, ಮಡಿಕೆ ಹೋಗಿದಾವು, ಏನು ಅವೆಲ್ಲ ಬೆಳೆಯಲ್ಲ ರೀ. ನೆಟ್ಟಿಗ ಎಲ್ಲ ಹೈಬ್ರಿಡ್ ಬಂದವ ರೀ. ಹೈಬ್ರಿಡ್ ರೀ ಈಗ. ಮೊದಲಿನ ಜವಾರಿ ಏನಿದ್ದಿರಲ್ಲ ಎಲ್ಲ ಹೋಗಿದಾವ್ರಿ. ಪುಂಡಿ ಪಲ್ಯ ಅಂತೇಳಿ ಬೆಳೀತೈತ್ರಿ ಹೊಲದಾಗ, ಅದನ್ನು ಹೆಂಗಸರ ಅಡಿಗೆ ಮಾಡ್ರಿ ರೀ, ವಾಸ ಬರ್ತದೆ. ಯಾವಾಗ ತಿಂದೇನೋ ಈಗ ಅದು ವಾಸ ಬಿಟ್ಟು ಏನು ಇದಾನ ಇಲ್ರಿ ಈಗ. ಈಗಿನ ಪಲ್ಯ ಹಿಂಗ ಭಾಳ ವಾತಾವರಣ ಫರ್ಕ್ ಆಗಿದಾವ್ರಿ. ಈಗ ನಿಮ್ಮ ಮಕ್ಕಳೆಷ್ಟು? ನನಗ 4 ಮಂದಿ ಹೆಣ್ಮಕ್ಳು ರೀ, ಒಬ್ಬ ಗಂಡು ಮಗ ರೀ. ಗಂಡು ಮಗನ ರೈತಪ್ಪ ಹಚ್ಚಾರೇನು ಕೆಲಸ? ಹಾ ಹಚ್ಚಿದ್ರಿ, ಹಚ್ಚಿದ್ರು. ಈಗ ಅವಾಗ ಸಿಟಿಗೆ ನಿಮ್ದು ಮುಖ್ಯ ಬೆಳೆ ಯಾವುದು? ನೀರಾವರಿ ಐತೆ ನಿಮ್ದು ಮುಖ್ಯ ಬೆಳೆ ಅಂದ್ರೆ? ನೀರಾವರಿ ಅಂದ್ರೆ ನಮಗೆ ನೀರ ಬ್ಯಾಸಿಗೆ ಒಂದ್ಸಾರ ಕಡಿಮೆ ಬೋರ್ ಐತ್ರಿ, ಬ್ಯಾಸಿಗೆ ಒಂದ್ಸಾರ ಕಡಿಮೆ ಬರ್ತೈತ್ರಿ ನೀರು. ನಾವು ಮುಖ್ಯ ಬೆಳೆ ಗೊಂಜಾಳ ರೀ, ಸೋಯಾಬೀನ್ ರೀ, ಮುಂದೆ ಹೈಬ್ರಿಡ್ ಜೋಳ, ಬಿಳಿ ಜೋಳ, ಶೇಂಗಾ ಇಟ್ಟು ಮಾಡ್ತೇವೆ ರೀ. ಸೋಯಾಬೀನ್ ಅಂದ್ರೆ ಅದು ಕಮರ್ಷಿಯಲ್ ಕ್ರಾಪ್. ಅಂದ್ರೆ ಅದು ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಅನುಕೂಲ ಹೆಂಗ್ ಸೋಯಾಬೀನ್ ಈಗ ರಾಶಿ ಮಾಡ್ತಿರ್ಲ, ರೇಟ್ ಹೆಂಗ್ ಬರ್ತೈತೆ ಅದು? ರೇಟ್ ಏನದ ಕಾಲ್ ಮಂದಿ ಇರ್ತೈತ್ರಿ. ಹಸಿ ಇರ್ತಂದ್ರೆ ಒಂದರ 2 ರೂಪಾಯಿ ಕಡಿಮೆ ಇಡ್ತಾರ್ರಿ. 4-5 ಸಾವಿರ ಬರ್ತೈತ್ರ ಒಂದು ಕ್ವಿಂಟಲ್ಗೆ? ಕ್ವಿಂಟಲ್ಗೆ ಒಂದು 4,000 ತಕ ಐತಿರ್ಲಿ. ಈಗ 4,000 ತೊಗೊಂಡ್ರಿ ತಕ. ಸೋಯಾಬೀನದ್ದು ಭಾಳ ಕಡಿಮೆ ಆಗುದಿಲ್ಲ ಅಲ್ಲ, 4-5 ಸಾವಿರ ರೂಪಾಯಿ ಸಿಕ್ಕ ಸಿಗ್ತದೆ. ಅದ ಈಗ ಬರ್ಬರ್ತು ಬರ್ಬರ್ತು ಅದ್ರ ಉತ್ಪನ್ನ ಚಲೋ ಬರ ಐತ್ರಿ. ಸೋಯಾಬೀನದ ರೋಗ ಕಡಿಮೆ ಅಲ್ಲ ಅದು? ರೋಗ ಐತ್ರಿ ಅದಕ್ಕೂ, ಆದ್ರ ಈಗ ಔಷಧ ಉಪಚಾರ ಮಾಡ್ತಾವ್ರಿ, ರೋಗ ಐತ್ರಿ ಅದಕ್ಕೂ. ಅದಕ್ಕೂ ಮುಟ್ರ ರೋಗ ಬರ್ತೈತಿ ರೀ, ಮತ್ತೆ ಕೆಂಪ್ ರೋಗ ಬರ್ತೈತಿ ರೀ, ಹಿಂಗೆ ರೋಗ ಒಂದು ಎರಡು ಮನೆ ಬರ್ತೈತಿ. ಅದಕ್ಕೆ ಔಷಧ ಹೊಡಿಬೇಕು, ಔಷಧ ಉಪಚಾರ. ಅದು ಕಪ್ಪು ಭೂಮಿನ ಕೆಂಪು ಭೂಮಿ? ನಮ್ಮದು ಕೆಂಪು ಭೂಮಿ. ಕೆಂಪು ಭೂಮಿ ಅಂದ್ರೆ ನೀರು ಭಾಳ ಬೇಕಾಕತಿ. ಏನು ಭಾಳ ಬೇಕಾಗದಲ್ರಿ, ಮತ್ತು ಈ ಸೋಯಾಬೀನ್ಗೆ ನೀರು ಹೆಚ್ಚು ಯಾಕೆ ಮಳೆ ನಿಸರ್ಗ ಮೇಲೆ ಬರ್ತೈತಿ ರೀ. ಒಂದಾಗಲಿ 2 ನೀರು ಹಾಸ್ತಾರೆ ಎಲ್ಲರೂ ಅಂತ ಹಿಂಗತ್ತೇನು ಅದನ್ನು ತೆಗೆದು ಬಳಕೆ ಏನು ಬೆಳೆ ಮಾಡ್ತೇವಲ್ಲ ಅವಕ್ಕೆ ಮಾತ್ರ ನೀರು ಭಾಳ ಬೇಕ್ರಿ. ಬಿಳಿಜಾಳ ಆಗಲಿ, ಗೊಂಜಾಳ ಆಗಲಿ, ಈ ಹೈಬ್ರಿಡ್ ಜೋಳ, ಇವಕ್ಕೆ ನೀರು ಜಾರಿ ಹೆಚ್ಚಬೇಕಾಗ್ತಾವ ರೀ. ಈಗ ಈ ಮೊದಲನೇ ಈಗ 6 ತಿಂಗಳ ಮಟ್ಟ ಬರುವಂಥ ಈ ಹಬ್ಸಿಂಗ ಜವಾರಿ ಶೇಂಗಾ ಬೆಳೆದು ಭಾಳ ಕಡಿಮೆ ಆಗೈತೆ. ನೀವು ಬೆಳೀತಾ ಇದ್ರಣ್ಣ ಜವಾರಿ ಶೇಂಗಾ? ಸದನ ಅದು 4 ತಿಂಗಳು ತೊಗೊಳ್ತೈತೆ ರೀ. ಈ ಹೈಬ್ರಿಡ್ ಜೋಳ 3.5 ತಿಂಗಳಿಗೆ ಬರ್ತೈತಿ. ಮತ್ತು ಸೋಯಾಬೀನ 100 ದಿವಸಕ್ಕಂದ್ರೆ ಕೊಯ್ಯಾಕ ಬರ್ತೈತೆ ರೀ. ಮತ್ತು ಈ ಗೊಂಜಾಳದಾಗ ಏನಾಗೈತೆ ರೀ, 18 ನಮೂನಿ ಬೀಜ ತೆಗೆದಾರೆ ರೀ ಇದನ್ನು ಕಂಪ್ನಿಯವ್ರ. ಯಾವ್ದು 3 ತಿಂಗಳಿಗೆ ಬರ್ತೈತಿ, ಯಾವ್ದು 4 ತಿಂಗಳಿಗೆ ಬರ್ತೈತಿ. ತಳಿಗಳ ಮೇಲೆ ಹೋಗುತ್ತೆ, ತಳಿ ಮೇಗಿಂದ್ರೆ ತಳಿ ಮೇಗಿಂದ ಬರ್ತದೆ. ಈಗ ಹಬ್ಸಿಂಗ ಬೆಳಿತೀರ ಅಂದ್ರಲ್ಲ ನೀವು ಜವಾರಿದು, ಅದು ಕಸ ಭಾಳ ಬರ್ತೈತಿ, ಅದಕ್ಕೆ ಕಳೆ ಕೀಳಕ ಹೆಂಗ ಜನ ಸಿಗ್ತಾರ? ಇಲ್ರಿ, ನಾವು ಈಗ ಹಾಕಿದ್ವಲ್ರಿ, ಅದು ಹಿಂಗೆ ಇರ್ತೈತಿ ರೀ, 12 ಇಂಚ್ ಪಟ್ಟ, 18 ಇಂಚ್ ಪಟ್ಟ, 24 ಇಂಚ್ ಪಟ್ಟ ನಾವು ಹಾಕ್ತೇವೆ. 24 ಇಂಚ್ ಬರ್ತಿಲ್ಲ ರೀ, ಹಿಂಗೂ 24 ಕೊಡ್ತೀರಿ? ಹಾಂ, ಎರಡಾಕಲಿ ಗೆರಿ ಕೊಡೋದು ರೀ. ಹಿಂಗೂ 24 ಇಂಚ್ ರೀ, ಹಿಂಗೂ 24 ಇಂಚ್ ಕತ್ರಿಯಾಗ ಎರಡೆರಡು ಕಾಳು ಹಾಕೊತ್ತೋದು. ಈಗ ಹಿಂಗೂ ಹಿಡಿಯಕ್ಕೆ ಬರ್ತೈತಿ ರೀ, ಹಿಂಗೂ ಹಿಡಿಯಕ್ಕೆ ಬರ್ತೈತಿ. ಭೂಮಿ ಹಸನ ಆಗ್ತೈತೆ, ಹಸನ ಆಗತ್ತೆ. ಎಡಿಕೊಂಡು ಹೊಡಿಬೋದು ಆರಾಮ. ಒಂದು ದನ ಎತ್ತುಗಳು ಇರ್ತಾವ್ರಿ ನಮ್ಮ ಎತ್ತುಗಳಿಂದ ಎಡಿಕೊಂಡು ಹೊಡಿತೀರಿ? ಹೊಡಿತೀವಿ, ಕಸದಾನ ಹೋಗ್ತದೆ. ಎರಡು 3 ಮೈ ಹೊಡೆದ್ರ ಒಮ್ಮೆ ಕೈಯಾಸಿ ಬಿಡ್ತೀರಿ ಅಂದ್ರೆ ಅಡ್ಡಕ್ಕ ಹೋಗೋದಿಲ್ಲ ನೋಡ್ರಿ. ಮತ್ತೆ ಒಂದು ಬಳ್ಳಿ ತಿಟ್ಟಿ ಬೀಳ್ತೈತಿ ರೀ, ಹಿಂಗೆ ತಿಟ್ಟಿ ಬೀಳ್ತಂದ್ರೆ ಕಸ ನಾಟು ಬಿಡೋದಿಲ್ಲ ಅದು ನೋಡ್ರಿ. ಇಷ್ಟೆಲ್ಲ ನೋಡಿ, ಈಗ ನೀವು ಜನಪದನೂ ಕೂಡ ಆಸಕ್ತಿ ತಗೊಂಡಿರಿ, ಇನ್ನೊಂದು ಹಾಡು ಹಾಡ್ತೀರಿ, ಯಾವ್ದು ಹಾಡ್ತೀರಿ? ಶಂಭೋ ಸುತನೆ ಲಂಬೋದರನೆ ವಿಘ್ನದಾಯಕ, ಶಂಭೋ ಸುತನೆ ಲಂಬೋದರನೆ ವಿಘ್ನದಾಯಕ, ವಿಚಾರಿಂದ ವರವ ಬೇಡುವೆ ವಿಚಾರಿಂದ ವರವ ಬೇಡು ಗಜನ ಗಜ ಮುಖ, ಶಂಭೋ ಸುತನೆ ಲಂಬೋದರನೆ ವಿಘ್ನದಾಯಕ, ಕರಕ್ಕೆ ಪಾತ್ರಿ ಪುಷ್ಪ ತಂದೆವ್ರಿ ನಿಮ್ಮ ಸೇವಕ, ಕರಕ್ಕೆ ಪಾತ್ರಿ ಪುಷ್ಪ ತಂದೆವ್ರಿ ನಿಮ್ಮ ಸೇವಕ, ಗಂಧ ಅಕ್ಷತಿ ಮರಗು ಮಲ್ಲಗಿ, ಗಂಧ ಅಕ್ಷತಿ ಮರಗು ಮಲ್ಲಗಿ ನಿಮ್ಮ ಪೂಜಕ ಸಂಬೋಸುತನೆ ಲಂಬೋದರನೆ ವಿಘ್ನದಾಯಕ ಆರು ಶಾಸ್ತ್ರ ನಾಲ್ಕು ವೇದ ನಿಮ್ಮ ಅಧಿನಕ ಆರು ಕ್ಷೇತ್ರ ನಾಲ್ಕು ವೇದ ನಿಮ್ಮ ಅಧಿನಕ ವಿಚಾರಿಂದ ವರವ ಬೇಡುವೆ ವಿಚಾರಿಂದ ವರವ ಬೇಡು ಗಜನ ಗಜ ಮುಖ ಸಂಬೋಸುತನೆ ಲಂಬೋದರನೆ ವಿಘ್ನದಾಯಕ ರಾಯಪ್ಪ ನೋಡ್ರಿ ಈಗ ಅವಾಗಿನ ಕಾಲನ ಹಂಗೆ ಮಜಾ ಇತ್ತು ಅಂದ್ರೆ ಬೆಳ್ತಾನೆ ಎಲ್ಲ ಆಟ ನೋಡೋರು ಆಮೇಲೆ ಜನಪದ ಕಲಾವಿದರಿಗೆ ಅಷ್ಟ ಹುಮ್ಮಸ್ ಇರ್ತಿತ್ತು ರಿವಾಯತ್ ಪದ ಹಾಡಾಕತ್ತಿದ್ರು ಎಲ್ಲರೂ ಬಂದು ಗೆಜ್ಜೆ ಹೆಜ್ಜೆ ಮೇಳ ಪದ ನೋಡ್ಕೊಂತ ಅಂದ್ರೆ ಫಾತಿಮಾ ಬಿಬಿ ಕತಿ ಅದು ಊರನ್ ಜನ ಎಲ್ಲ ಕೂತ್ ಬಿಡೋರಲ್ಲ ಅಂದ್ರೆ ಇಷ್ಟು ಸಂಭ್ರಮ ಇರ್ತಿತ್ತು ಅವಾಗ ಈಗ ಯಾಕೆ ಸಂಭ್ರಮ ಕಡಿಮೆ ಆಗಿತ್ತು ಈಗ ಅಂದ್ರೆ ಈಗ ಮನೆಗೊಳದಾಗ ಟಿವಿ ಯಾವ ಇವ ಸಂದರ್ಶನ ಏನಾಗಿದವ್ರಲ್ಲ ಈಗ ಹೋಗಾಕ ಇದಾಗಲ್ರಿ ನೋಡ್ತಾರೋ ಮನ್ಯಾಗ ಅಣ್ಣ ಈಗ ಕಡಿಮೆ ಆಗಿತ್ತು ಜನ ನೋಡೋದನ್ನ ನೋಡ್ರಿ ಅವಾಗ ರಾಶಿ ಮಾಡೋದಂದ್ರೆ ಒಂಥರ ಹುರುಪ್ ಬಾಳ ಹುರುಪಿಲ್ಲ ಅವಾಗ ಹಂತಿ ಕಟ್ತಿದ್ರು ಆಮೇಲೆ ಈಗೇನಾಗಿದೆ ಎಲ್ಲದಕ್ಕೂ ಮಷಿನ್ ಬಂದ್ಬಿಟ್ಟ ಈಗೇನ್ರಿ ಅವಾಗಿಂದು ಈಗಿಂದು ರಾಶಿ ಮಾಡೋ ಪದ್ಧತಿ ಹೇಳ್ರಲ್ಲ ನೀವು ಸಣ್ಣವರಿದ್ದ ಹೆಂಗ್ ಮಾಡ್ತಿದ್ರು ನಾವು ಸಣ್ಣಾಗಿದ್ದಾಗ ರೀ ಹೊಲದಾಗ ಹೋಗಿ ಬಳಕ ಕಣ ಮಾಡೋದ್ರಿ ಮಣ್ಣೆಲ್ಲ ಹಸನ್ ಬೆಳೆಯೋದ್ರಿ ಬಳದಕ್ಕೆ ನೀರು ಹಾಕೋದ ಕಂಜಿ ಮಾಡಿ ಹರಿವತ್ತೆ ಅದಕ್ಕೆ ದನಗಳು ಹತ್ತಿ ಕಟ್ಟೋದ ಕಟ್ಟಿ ಕಸಿಂದ ಅದನ್ನೆಲ್ಲ ಕನ ಗಟ್ಟಿ ಮಾಡೋದ್ರಿ ಗಟ್ಟಿ ಮಾಡಿದ ಬಳಕ ಅದಕ್ಕೆ ಸೆಗಣಿಲೆ ಎಲ್ಲ ಸಾರಿಸೋದ ಸಾರಿಸಿ ಎಂತ ಕಾಬಿಟ್ಟು ಸಂಜೆ ಮಾಡಿದ್ರ ತೆನೆ ಒಗದ ಸುತ್ತರಿಗೆ ದುಂಡಿ ಎತ್ತಳೆ ಕಣಕಿ ಎತ್ತರಲ್ಲ ದುಂಡಿ ಕಟ್ಟಿ ಅಂತ ಈ ಕಡೆ ನಾಲ್ಕ ಎರಡ ಈ ಕಡೆ ಎರಡ ಎತ್ತುಗಳು ಕಟ್ಟಿ ಕಸಿಂದ ಹತ್ತಿ ತಿರ್ಬೋದ್ರಿ ಬೆಳತನ ತೆನೆ ಇದ್ದಂಗ್ರಿ ತೆನೆ ತೊಡೆ ಇದ್ದಂದ್ರೆ ಮಿನಿಮಮ್ ಹಾಕಿತ್ತಾನ ರಾತ್ರಿ ಗಾಳಿ ಬರ್ಬೇಕಲ್ಲ ರಾತ್ರಿ ಎಲ್ಲ ಹಂತಿನ ತಿರ್ಬೋದ್ರಿ ರಾತ್ರಿ ಎಲ್ಲ ಹಂತಿ ತಿರಿವಿ ಕಸಂದ ಹರಿ ಹೊತ್ತದ ಅದಕ್ಕೆ ಕಂಕಿ ಎಲ್ಲ ತೆಗೆದು ಕಟ್ಟಿಕೊಂಡು ಮೆಟ್ಟಗನ್ನ ತಲೆ ಮಾಡಿ ಅದಕ್ಕೆ ಕಂಕಿ ಒಗದ ಆ ಕಾಳೆಲ್ಲ ಒಂದು ಮದಾ ಮಾಡೋದ್ರು ಮೆದ ಮಾಡೋದು ಹಿಂಗ ರೌಂಡ್ ಕನಸು ರೌಂಡ್ ಮದ ಮಾಡೋದು ಆಮೇಲೆ ಮ್ಯಾಲ ನಿಂತ್ಕೊಂಡು ತೂರುದು ಅಂತ ಒಬ್ಬ ತುಂಬಿ ಕೊಡೋದ್ರಿ ಒಬ್ಬ ಗೊಂಡಿ ಎಲ್ಲ ಹೊಡೋದ ಮೆಟ್ಟಿನಲ್ಲಿ ಅಂತೇಳಿ ಒಬ್ಬ ನಿತ್ತು ಮ್ಯಾಲ ತೋರೋದ್ರಿ ತೂರಿ ಅದನ್ನೆಲ್ಲ ಸ್ವಚ್ಛ ರಾಶಿ ಹಾಕಿತ್ತು ಅವಾಗ ಸ್ವಚ್ಛ ಮಾಡಿರಿ ಮೇಟಿಗೆ ಎತ್ತಳಿ ನಡಬಟ್ಟೆ ಹಾಕಿ ಅದಕ್ಕೆ ಪೂಜಾ ಮಾಡಿ ನಾಲ್ಕು ಮಂದಿನ ಕರೆದು ಊಟ ಮಾಡಿಸಿ ತುಂಬೋದ್ರಿ ರಾಶಿಯಾಗ ಅವಾಗೆಲ್ಲ ಅಂತಿದ್ರಿ ಈಗೇನ್ರಿ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ ಈಗ ಮೂರು ಭಾಗ ಮಾಡ್ತೀವಿ ಒಂದು ಭಾಗ ನಮಗೆ ಒಂದು ಭಾಗ ಭೂಮಿ ತಾಯಿಗೆ ಇನ್ನೊಂದು ಭಾಗ ಬಂದಿರ್ತಾರಲ್ಲ ದಾನ ಮಾಡ್ಲಿಕ್ಕೆ ಅಂತ ಹೇಳಿ ಅಷ್ಟು ಒಂದು ಭಕ್ತಿಯಿಂದ ಅಂದ್ರೆ ಸ್ವಾರ್ಥ ಇರ್ತಿದ್ದಲ್ಲ ನಿಸ್ವಾರ್ಥ ಇರ್ತಿತ್ತು ಈಗ ಹೆಂಗ ಅದೆಲ್ಲ ನನಗೆ ಇರ್ಲ ಅಂತಾರೆ ಹೌದಿಲ್ಲ ಈಗ ರಾಶಿ ಹೆಂಗಿರ್ತದೆ ಹೇಳ್ರಿ ಈಗ ಹೆಂಗಿರ್ತದೆ ರಾಶಿ ಎಲ್ಲ ಮಷಿನ್ ಬಂದ ಈಗೇನ್ರಿ ರಾಶಿ ಮಷನ್ ತಂದು ದಾಣಿ ನಿಲ್ಸೋದ ಕರಾಕರ ಚಂಡಿಕ್ ಒಯ್ಯೋದ್ರಿ ಮಷನ್ ಡಬ್ಬ್ಯಾಗ ಒಗ್ಯೋದ ರಾಶಿ ಮಾಡೋದ್ರಿ ಈಗೇನು ಯಾರಿಗ ಊಟಿಲ್ಲ ಎಣ್ಣೆ ಓದಿಲ್ಲ ಏನು ಉದ್ಕಡಿಲ್ಲ ಏನ್ರಿ ಏನು ತಗೋದಿಲ್ರಿ ಈಗ ಈಗಿಂದ ಏನು ಆಗಿಂದಕ್ಕೆ ಭಾಳ ಪದ್ಧತಿ ಭಾಳ ಚಲೋ ಇರ್ತಾರೆ ಆಗ ಹಟ್ಟಿ ಕಟ್ಟಿ ರಾಶಿ ಮಾಡೋದಂದ್ರೆ ಒಂದು ಸಂಭ್ರಮವಾಗ ನೀವೆಲ್ಲ ಹೆಂಗ್ ಖುಷಿ ಪಡ್ತಿದ್ರಿ ಈಗ ನಾವು ಅಡ್ಡ ಇದ್ದಂದ್ರೆ ಬೇಕಾದ್ರೆ ಥಾಡೆ ಇದ್ದಂದ್ರೆ ಎರಡ ದನ ಕಟ್ಟೋದ್ರಿ ಇಲ್ಲ ಭಾಳ ಇದ್ದವ್ರೆ ನಿಮ್ಮಂಥವ್ರು ಎರಡು ಪೈರೆ ಪೈರೆ ಮಾಡಿ ಈ ಕಡೆ ಹಿಂಗ ಈ ಕಡೆ ಮುಂದ ಈ ಕಡೆ ಹಿಂದ ತಿರುಗೋ ಹಂಗ ನಾಲ್ಕು ದನ ಕಟ್ಟೋದ್ರಿ ಈಗ ಮಾಡ್ತಿರ್ನ ಈಗ ಯಾರಲ್ಲ ಈಗಿಲ್ಲ ಅವಾಗಿಂದ ಆಗರ ಈಗ ಯಾರು ಮಾಡೋದ್ರಿ ಈಗ ಏನಿಲ್ಲ ಮಷನ್ ತರೋ ದಂಡಿ ನಿಲ್ಸೋದ್ರಿ ಈಗ ನೀವು ಇಷ್ಟು ಆರೋಗ್ಯ ಆಗಿದ್ರಿ 80 ವರ್ಷ ಅಂತೀರಿ ಈಗ ರಾಯಪ್ಪ ಇಷ್ಟು ಆರೋಗ್ಯ ಆಗಿರ್ಲಿಕ್ಕೆ ಕಾರಣ ಮೊದಲಿನ ಊಟನಾ ಅದು ಮೊದಲಿನ ಆಹಾರ ಮೇಲೆ ಮೊದಲಿನ ಆಹಾರ ಅಂದ್ರಿ ಮತ್ತು ಈ ಶರೀರಕ್ಕೆ ರೀ ಬೆವರು ಬೆಳಂಗ ಜರ ದುಡ್ತಬೇಕ್ರಿ ಶರೀರ ಗಟ್ಟಿಯಾಗಬೇಕಾದ್ರೆ ರೀ ಸಣ್ಣಾಗಿರ್ತಾಗಿಂದ ಜರ ದುಡ್ತು ಚಲೋ ಗೊತ್ತ್ರಿ ಅವಾಗ ಮುಂಜಾನೆ 5 ಗಂಟೆಗೆ ಹೇಳ್ತಿದ್ರಂತ ಅವಾಗ ಹೌದ್ರಿ 4 ಗಂಟೆ 5 ಗಂಟೆಗೆ ಎದ್ದು ಹೊಲಕ್ಕೆ ಹೋಗೋರು ಹೋಗ್ತಾರಲ್ಲ ಈಗ ಈಗೇನ್ರಿ ಅಂತ ಕೇಳೋದ ಮಾರಿ ತಕೊಂಡು ಮೊದಲು ಚಾ ಕುಡಿಯೋದ ಹಿಂಗೆಲ್ಲ ಈಗೇನು ಆಗಿನ ಮಂದಿ ಏನು ಚಟ ಇಲ್ರಿ ಏನು ಕೇಳೋದಿಲ್ಲ ಏನಿಲ್ಲ ನಾವು ಹೆಂಗೆ ಕಷ್ಟಪಡ್ತೀವಿ ಹಂಗೆ ನಮ್ದು ಇಳುವರಿ ಹಿಂಗಾಗಿ ರಾಶಿನೂ ಹಂಗೆ ಆಗ್ಯಾವು ಆದ್ರೆ ಖರೆ ರಾಯಪ್ಪ ಈಗೆಲ್ಲ ನೀರಾವರಿ ಬಂದ್ಮೇಲೆ ನಿಮ್ಮ ಕಡೆ ಹುಕ್ಕೇರಿ ಕಡೆ ಅಲ್ಲ ಕಬ್ಬು ಭಾಳ ಆಗ್ಯದ ಜನರ ಕೈಯಾಗ ದುಡ್ಡು ಭಾಳ ಓಡಾಡ್ತದೆ ಈಗ ಆದ್ರೆ ಹೆಂಗೆ ಉಪಯೋಗ ಮಾಡ್ತಾರೆ ಅದನ್ನು ಏನು ಉಪಯೋಗ ಮಾಡ್ತಾರ್ರಿ ಈಗ ಏನು ಉಪಯೋಗ ಟ್ರ್ಯಾಕ್ಟರ್ ತಗೊಂಡು ಅದನ್ನು ತಗೊಂಡು ಇದನ್ನು ತಗೊಂಡು ಮಕ್ಕಳು ಓಡಿಸು ಗಾಡಿ ಪಟ್ಟ ಪಟ್ಟಿ ತಗೊಂಡು ಇವರಿಲ್ಲ ಈಗ ನೋಡ್ರಿ ಆಗೇನ ನಡೀತೋಗೋದ ಯಾರಂತೇಳಿ ಪಟ್ಪಟ್ಟಿ ಇದ್ದಿರ್ಕಿಲ್ಲ, ನಡ್ಕೊಂಡು ಹೋಗ್ತಿದ್ರಿ ನಡ್ಕೊಂಡು ಕಿಲೋಮೀಟರ್ 10 ಕಿಲೋಮೀಟರ್ ತಕ ಅಂದ್ರೆ ನಮ್ಮ ಊರಿಂದ ಹುಕ್ಕೇರಿ 10 ಕಿಲೋಮೀಟರ್ ಆಯ್ತು, ಇತ್ತು ಸಂಕೇಶ್ವರ 10 ಕಿಲೋಮೀಟರ್ ಆಯ್ತು. ಸಂತಿಗೆ ಹೋಗ್ಬೇಕಾದ್ರೆ ರೀ ವಾರಕ್ಕೊಮ್ಮೆ ಸೋಮವಾರ ಹುಕ್ಕೇರಿ ಆಗ್ತೈತೆ ರೀ, ಶುಕ್ರವಾರ ಸಂಕೇಶ್ವರ ಆಗ್ತೈತಿ. ಸಂತಿ ನಾವು ಉಳ್ಳಿಗಡ್ಡೆ ಕಾಯಿಪಲ್ಲೆ ಅಂತಾರೆ ಏನಾರ ತರಕ ಮಾಡಾಕ ಮಾರಾಕ ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗೋದು ರೀ. ಅಂದ್ರೆ ನಡೆದಷ್ಟು ಆರೋಗ್ಯ ಚಲೋ ಇರ್ತೈತೆ, ಚಲೋ ಇರ್ತೈತಿ. ಅವಾಗ ಹೇಳ್ತಿದ್ರಂತಲ್ಲ ಹೃದಯ ಹೇಳ್ತೈತಂತೆ, ನನಗಾಗಿ ನೀ ನಡೆ, ನಿನಗಾಗಿ ನಾ ನಡೀತೀನಿ, ನಡೆದವ ಆರಾಮ ಇರ್ತಾನ. ಅದಕ್ಕೆ ನೀವು ಆರಾಮದಿರಿ ನೋಡ್ರಿ. ಈಗ ನಿಮ್ಮ ಮಕ್ಕಳು ಆರಾಮ ಇರುದಿಲ್ಲ, ನಮ್ಗೊಬ್ಬ ನಿಮ್ಮ ಹಂಗ ಹಿರಿಯ ಹೇಳ್ತದ್ರಿ, ಒಂದ್ 100 ರೂಪಾಯಿ ನೋಟ್ ಆಗೋತಕ ನನ್ನ ಕಾಯಿ ಹೆಚ್ಚಿರ್ತದೆ, ನೋಟ್ ಅವ್ನು ಕೂಡ ಮಾತಾಡ್ತಿರ್ತದ್ರಿ. 100 ರೂಪಾಯಿ ನೋಟ್ ಆಗೋತಕ ನನ್ನ ಕಾಯಿ, 100 ಆದ ಬಳಿಕ ನಿನ್ನ ನಾ ಕಾಯ್ತಾನ. ಖರೆ ಅದ, ಇದು ನಮ್ಮ ರೈತ ಅರ್ಥ ಮಾಡ್ಕೋಬೇಕು. ನಾವು ಮೈ ಮುರು ದುಡಿದ್ರ ನಮಗೆ ಇವತ್ತ ಖುಷಿ ಇರ್ತೈತಿ, ಆರೋಗ್ಯನೂ ಚಲೋ ಇರ್ತೈತಿ, ಆರೋಗ್ಯ ಚಲೋ ಇರ್ತೈತಿ. ಬಹಳ ಸಂತೋಷ ರಾಯಪ್ಪವ್ರೆ. ನೀವೇನು ರಿವಾಯತ್ ಪದ ಹಾಡ್ತೀರಂತ ಕೇಳಿದೆ, ಒಂದು ರಿವಾಯತ್ ಪದ ಹಾಡಲ್ಲ? ಚಲ್ ತೋಸೋ ಚಳಕೋ ರೇ ಮಾಜಕೋರಾನ್ ನಬೆ ಸಾಹಾ ಪಯಾಂಬರ ಸತ್ವ ಕರೇರಾ, ತೋಸೋ ಚಳಕೋ ರೇ ಮಾಜಕೋರಾತ್ ಅವರ ಮಣಿವಾಲಾಗಿದ್ರೋ ಯಾರ್ಯಾರ, ಅವರ ಮಣಿವಾಲಾಗಿದ್ರೋ ಯಾರ್ಯಾರ, ಅವನ ಮಡದೆ ಮಗಳ ಇಬ್ರು ಇದ್ದಾರೋ ಅವರಾತ್, ಮುಂದ ಕೇಳರೆ ಆಕಾರಾತ್ ಕಾತುನು ಜಹನ್ನಾಥ ಅಂತವರು ಇಟ್ಟಾರೋ ಹೆಸರ, ತುಸು ತಿಳ್ಕೋರಿ ಮಾಜ ಕೂರತ್ ಚಲ್ ಪರ ಶಾರದ ಹೆಂಗ ಸರತ್ ನಬಿ ಸಾಹಬ ನಮ್ಮ ಮನೆ ಒಳಗ ಬಂದಾರೋ ಅವರಾತ್, ಸರ್ವ ನೋಡ್ಯಾರ ಕಣ್ಣಾರತ್ ಅಣ್ಣ ವಸ್ತ್ರ ಎದೆ ದಿಲ್ರೆ ಬಡತಂದಲ್ ಬಾರಾತ್, ತುಸು ತಿಳ್ಕೋರಿ ಮಾಜ ಕೂರತ್. ರಾಯಪ್ಪಣ್ಣ, ರಿವಾಯತ್ ಪದ ಧಾರ್ಮಿಕವಾಗಿ ನಾವೆಲ್ಲರೂ ಒಂದ ಅನ್ನೋ ಭಾವನೆಯನ್ನು ಬಿಂಬಿಸುವಂತ ಹಾಡುಗಳು. ಅಲ್ಲಿ ಫಾತಿಮ ಬಿಬಿ ಕತೆ ಕೇಳಿದ್ರೆ ಎಷ್ಟೋ ಮಂದಿ ಕಣ್ಣ ನೀರು ತೆಗಿತದ. ಅಂದ್ರೆ ಹಿಂದೂ ಮುಸ್ಲಿಂ ಅನ್ನೋದ್ರೆ ಎಲ್ಲಾರು ಒಂದ ಕಡೆ ಕೂತ್ಕೊಂಡು ಅಣ್ಣ ತಮ್ಮವ್ರ ಕತೆ ಹಾಡು ಕೇಳ್ಕೊಂತ ಕೊಡೋದು. ಹೆಜ್ಜೆ ಮೇಳದ ಪದಗಳು ಅಂತಾರಲ್ಲ, ಆ ಹೆಜ್ಜೆ ಹಾಕೊಂತ ಅವ್ರು ಹಾಡ್ತಿದ್ರ ಇವ್ರು ಎಷ್ಟು ಕಣ್ಣ ನೀರು ದಳ ದಳ ಇಳಿತಿದ್ದು ಅಲ್ಲ. ಇನ್ನು ನಿಮ್ಮ ಊರಾಗ ಈಗ ನಮ್ಮ ಊರಾಗ ಆದ್ರೆ ಬರೀ ನಾವು ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಹರಿಜನರಾಗ್ಲಿ ಎಲ್ಲರೂ ಕೂಡ ಈಗ ಅದನ್ನು ವರ್ಷಕ್ಕೊಮ್ಮೆ ಏನಾದ್ರು ದೇವ್ರದ ಅಲಾಯ ಮಾಡ್ತೇವ್ರಲ್ಲ, ಎಲ್ಲರೂ ಕೂಡ ಮಾಡಿ ಕಚ್ಚಿಂದ ಇದು ಆಡೋದ ಮಾಡ್ತೇವ್ರಿ. ಭಾಳ ಸಂತೋಷ ರಾಯಪ್ಪ. ಈಗ ನಮ್ಮ ಸಣ್ಣ ಸಣ್ಣ ರೈತರಿಗೆ, ನಿಮ್ಗಿಂತ ಸಣ್ಣವರು, ಅವ್ರಿಗೇನು ಮಾರ್ಗದರ್ಶನ ಮಾಡ್ತಾರೆ? ಯಾಕಂದ್ರೆ ಅವ್ರಿಗೆ ಭಾಳ ಏನೋ ಮಾಡ್ಬೇಕು, ನಾವು ಹೊಲದಾಗ ನಾವು ರೈತಾಪಿ ಒಳಗೆ ಹೆಸರು ಮಾಡ್ಬೇಕು, ರೊಕ್ಕ ಮಾಡ್ಬೇಕು ಅಂತಾರೆ. ಭಾಳ ಮಂದಿ ಇವತ್ತು ಯಶಸ್ವಿ ಆಗ್ಯಾರ, ತಾಂತ್ರಿಕ ಅಂಶಗಳನ್ನು ತಿಳ್ಕೊಂಡು ಮಾಡ್ತಾರೆ. ನೀವು ಒಬ್ಬ ಹಿರಿಯರಾಗಿ ಅವ್ರಿಗೇನು ಮಾರ್ಗದರ್ಶನ ಮಾಡ್ತೀರಿ, ಹೆಂಗೆ ನಾವು ಈ ಸೇತಿಗೆ ಮಾಡ್ಬೇಕಂತೀರಿ? ಅವ್ರು ನಾವು ಮಾಡಿದ್ರಿಲ್ಲ ಆ ಪ್ರಕಾರ, ನೀವು ಸೆಟ್ಟಿಗೆ ಮಾಡ್ರಿ, ಹಿಂಗೆ ಎತ್ತುಗಳು ಹೊಟ್ಟಿರಿ, ಹಿಂಗೆ ಅದ ಮಾಡ್ರಿ, ಈ ನಮೂನಿ ಕಸ ತೆಗೀರಿ, ಈ ನಮೂನಿ ಬೆಳೆ ಮಾಡ್ರಿ, ಹೆಂಗೆ ಲಾಗೋಡ್ ಹಾಕ್ರಿ, ನಮಗೇನು ತಿಳಿದಿರತ್ತೆ ಅವ್ರಿಗೆ ಹೇಳ್ತೇವ್ರಿ, ಹೇಳಿ ಕಲಿಸ್ತೇವ್ರಿ. ಹೆಂಗಿರ್ತಾರೆ ಈಗಿನ ಹುಡುಗರು? ಏನು ಯಾರು ಕೇಳ್ತಾರ್ರೆ, ಯಾರು ಕೇಳೋದಿಲ್ಲ. ನಮ್ಮ ಹೊಲಗಳ ಒಂದು ಬಿತ್ತನೆ ಹೆಂಗಾಗಬೇಕು, ಹೆಂಗೆ ನಾವು ಒಳ್ಳೆ ಇಳುವರಿ ತೆಗಿಬೇಕು ಅಂತ ನಿಮ್ದು ಏನು ವಿಚಾರ ಅದಾವು? ಅದಾವಲ್ಲ, ಏನದಾವ ಹೇಳಿ. ತಾನು ಮಾಡೋದ್ರಿ, ಬಿತ್ತೋದ್ರಾಗು ಭಾಳ ಮರ್ಫರ್ಕ್ ಐತ್ರಿ ಬೆಳೆ. ಈಗ ಬಿತ್ತಾಕತ್ತಾರ ರೀ, ಕಾಳ ಇಲ್ಲಿ ಒಂದ ಬೀಳ್ಬೇಕು, ಇಲ್ಲಿ ಒಂದ ಬೀಳ್ಬೇಕು, ಇಲ್ಲಿ ಒಂದ ಬೀಳ್ಬೇಕ್ರಿ, ಹಿಂಗೆ ಶಾಣೆ ಇದ್ದವ್ರು. ಮತ್ತು ಅವ್ರಿಗೆ ಏನಕ್ಕೆ ಹುಡುಗರವ್ರಲ್ಲ, ಮುಟ್ಟಿಗೆಲೆ ಕಾಳು ಹೋಗಿತ್ತವು, ಹಿಂಗೆ ಬೆಳ್ಕೋತ ಹೋಗ್ತೈತ್ರಿ, ಬೆಳೆ ಬರೋದಿಲ್ಲ, ದಟ್ಟ ಆತಂದ್ರೆ ಪ್ರಮಾಣ ಆಯ್ತು ಅದಕ್ಕೂ. ಎಷ್ಟು ಎಂಥ ಅಂತರ ಮೇಲೆ ಒಂದು ಕಾಳು ಬೆಳಿಬೇಕು, ಎಷ್ಟು ಇದ್ರ ಮೇಲೆ ಪಟ್ಟಿರಬೇಕು, ಹಿಂಗೊಂದು ಅದಕ್ಕೆ ಪ್ರಮಾಣ ಐತ್ರಿ. ನೋಡ್ರಿ, ನಿಮ್ಮ ಹುರುಪು ನೋಡಿದ್ರೆ ನಮ್ಗೆ ಭಾಳ ಖುಷಿ ಆಗತ್ತೆ. ನಿಮ್ಮಂಥ ಹಿರಿಯ ರೈತರು ಇರೋದರಿಂದ ಇವತ್ತು ನಮ್ಮದು ನಾಡು ಸುಭಿಕ್ಷವಾಗ್ಯದ, ಮತ್ತು ಇವತ್ತು ಕೂಡ ರೈತ ಬಾಂಧವರು ಅವ್ರ ಮೇಲೆ ನಾವು ನೆಚ್ಚಿವಿ, ಉತ್ತಮವಾದ ಇಳುವರಿ ಬರ್ತದೆ. ಇಷ್ಟೇ ತೊಂದರೆ ಆಗಿದೆ ಅಂದರೂ ಕೂಡ ಇನ್ನೂ ಕೂಡ ರೈತ ಬಾಂಧವರು ಮುಖದೊಳಗೆ ಸಾಕಷ್ಟು ನಗೆ ಮೂಡುವಂಥ ಒಂದು ಇಳುವರಿ ಬರ್ತದೆ, ಮತ್ತು ಒಳ್ಳೆಯ ರಾಶಿ ಮಾಡ್ತಾರೆ. ಹಾಗೆಯೇ ಒಂದು ಆರೋಗ್ಯದಾಯಕ ಸಂಸ್ಕೃತಿ, ಇವತ್ತು ನಾವು ಬೆವರು ಹರಿಸಿ ದುಡಿಯೋದನ್ನು ನಾವು ರೂಢಿ ಮಾಡಬೇಕಷ್ಟೆ. ನಾವು ಬೆವರು ಹರಿಸಿ ದುಡಿದ್ರೆ ಖಂಡಿತ ಭೂಮಿ ತಾಯಿನ ಮೋಸ ಮಾಡೋದಿಲ್ಲ. ಆಮೇಲೆ ಎತ್ತುಗಳು ಇದ್ರೆ ಆದಷ್ಟು ಉಪಾಯ ಮಾಡೋದು ಚಲೋ. ಎತ್ತುಗಳು ಉಪಾಯ ಮಾಡೋದ್ರಿಂದ ಅವಕ್ಕೂ ನಾವು ನಮ್ಮ ಅವ್ರ ಜೊತೆಗೆ ಒಂದು ಬಾಂಧವ್ಯ ಬೆಳಿತೈತಿ, ಅವಕ್ಕೂ ಕೂಡ ಒಳ್ಳೆ ಉತ್ತಮ ಆಹಾರ ಕೊಡಬೇಕು. ಈಗ ನಾವು ನಮ್ಮ ಚೆನ್ನಾಗಿ ನೋಡ್ಕೊಂಡಂದ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾವು, ನಮ್ಮ ಭೂಮಿಯನ್ನು ಚೆನ್ನಾಗಿ ನೋಡ್ಕೋತಾವೆ, ಭೂಮಿ ಚಲೋ ಆಗ್ತದೆ, ಭೂಮಿಯ ಒಂದು ಫಲವತ್ತತೆ ಏನಿದೆಲ್ಲ, ಭೂಮಿಯ ಒಂದು ಆರೋಗ್ಯವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಅದ. ಅದನ್ನು ನಾವು ಕಾಪಾಡಿದ್ವಿ ಅಂದರೆ ಆಕೆ ನಮ್ಮನ್ನು ಖಂಡಿತ ಕಾಪಾಡ್ತಾಳೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಂತ ರಾಯಪ್ಪ ಲಕ್ಷ್ಮಣ್ ಡಂಗಿಯವರೇ, ಇಲ್ಲಿ ತನಕ ಭಾಳ ವಿಸ್ತೃತವಾಗಿ ಮಾತಾಡಿದ್ರಿ, ಅಮ್ಮನಿಗಿಂದ ಬಂದು ನಮ್ಗೆ ಭಾಳ ಖುಷಿ ಆಯ್ತು. ಮತ್ತು ಹಾಡುಗಳನ್ನು ಹಾಡಿದ್ರಿ, ನಿಮ್ಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, 100 ಕಾಲ ಸುಖವಾಗಿ ಬಾಳ್ರಿ ಅಂತ ಹಾರೈಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಈ ಕನ್ನಡ ತಾಯಿಯ